ಸ್ವಂತ ಮನೆಯಲ್ಲಿ ನಡಪ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕರ್ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್ ಕೊಯ್ನೂರ್ ರೋಡ್ ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯಾ ಪ್ರದೀಪ್. ರಾಜ್ಯದ ನಾಳೆ 16ನೇ ಉನ್ನತ ಶಿಕ್ಷಣ ಇಲಾಖೆಯ ವ್ಯಾಪ್ತಿಗೆ ಅಡಂಗನ ಎಲ್ಲಾ ವಿಶ್ವವಿದ್ಯಾಲಯ ಕಾಲೇಜು ಪಿಂಜ ತಾಂತ್ರಿಕ ಶಿಕ್ಷಣ ಇಲಾಖೆಯ ಎಲ್ಲಾ ಸರ್ಕಾರಿ ಅನುದಾನವುಳ್ಳ ಅನುದಾನ ಇಲ್ಲದ ಪದವಿ ಕಾಲೇಜು ಡಿಪ್ಲೊಮಾ ಕಾಲೇಜರ ಮಕ್ಕಳು ಮಾತ್ರ ರಜೆ ಘೋಷಣೆ ಮಾಡಿತು. ಆನ್ಲೈನ್ ಪಾಠ ನಡಪನಕ್ಕೆ ಉನ್ನತ ಶಿಕ್ಷಣ ಇಲಾಖೆಯ ಅಧೀನ ಕಾರ್ಯದರ್ಶಿ ಅರಿವಿಕೆ ತಂದಿತು. ಅಂದೇ ನ್ಯಾಯಾಲಯದ ಆದೇಶ ಕೊತ್ತನಕ್ಕೆ ನಾಳೆಂಜ 9 ಪಿಂಜ 10ನೇ ಕ್ಲಾಸ್ನ ಶುರು ಮಾಡುವ ಆನಗುಂಡು ಜಿಲ್ಲೆಯ ಶಾಂತಿ ಸುವ್ಯವಸ್ಥೆನ ಕಾತೋಕ್ ನ್ಯಾಯಾಲಯದ ಆದೇಶನ ಎಲ್ಲರೂ ಪಾಲನೆ ಮಾಡೊಂಡು ಉಲ್ಲಂಘನೆ ಮಾಡುಚೆಂಗಿ ಅಂತೆಂಗಡ ಮೀದ ಕಾನೂನು ಕೊತ್ತ ಕಡಕರ ಕ್ರಮ ಇಡ್ತವ ಎಂದು ಜಿಲ್ಲಾಧಿಕಾರಿ ಡಾ ಬಿಸಿ ಸತೀಶ್ ರೇಂಗ ಸೂಚನೆ ಕೊಡ್ತದೆ. ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯಲ್ಲಿ ಜಿಮ್ನ ಶಾಸಕಗಳನ್ನು ಮಂಡೇಪಂಡ ಅಪ್ಪಚ್ಚು ರಂಜನ್ ರೇಂಗ ಲೋಕಾರ್ಪಣೆ ಮಾಡಿಸಿ ಅಲ್ಲಿಂದ ತಕ್ಪರಂದಾವು ಇಲ್ಲಿ ಕಾರ್ಯನಿಸಿನುಳ್ಳ ಎಲ್ಲರೂ ಜಿಮ್ನ ಚಾಯೋಡೆ ಎಕ್ಕಲು ಬಳಸಿಕೊಂಡು ಆರೋಗ್ಯತ್ನ ಕಾತು ಬೆಚ್ಚವನು ದಣ್ಣುಚಿ. ಕಾರ್ಯಕ್ರಮದ ಕೊಡಗು ವೈದ್ಯಕೀಯ ವಿಜ್ಞಾನ ಸಂಸ್ಥೆಯ ನಿರ್ದೇಶಕ ಪಿಂಜ ಡೀನ್ ಕಳ್ಳು ಚಂಡ ಕಾರ್ಯಪ್ಪ ಕೂಡ ಮುಖ್ಯ ಆಡಳಿತಾಧಿಕಾರಿ ಕೂಡ್ನಿಕೆ ಮುಖ್ಯಪಟ್ಟಂಗ ಹಾಜರಿಂಜಿತು. ಮಡಿಕೇರಿ ಮಾರ್ಕೆಟ್ ಪರಂಬಲು ವಾಹನ ನಿಪ್ಪು ಚುಡುವಕ್ಕೆ ಸರಿಯಾದ ಜಾಗ ಇಲ್ಲದೆ ಜನ ಪರದಾಡಿ ಇಂಜತ್ತು. ಪೊಲೀಸ್ ಇಲಾಖೆ ಸಾರ್ವಜನಿಕ ಕೂಡ್ನಿಕೆ ಬಾರೆ ಬಾರೆ ಸಂಘಸಂಸ್ಥೆ ನಗರಸಭೆಗೆ ಮನವಿ ಕೊಡ್ತ ಪೋಲೆ ಅಧ್ಯಕ್ಷ ನೆರವಂಡ ಅನಿತಾ ಪೂವೆಯ ಹಿಂಗ ಪಾರ್ಕಿಂಗ್ ವ್ಯವಸ್ಥೆಗೆ ಕ್ರಮ ಎಡ್ತಂಡಿತು ಎಂದು ಗೊತ್ತಾಯಿತು. ಕರ್ನಾಟಕ ಒನ್ ಬ್ಯಾಂಗ್ಳೂರ್ ಒನ್ರ ಮೂಲಕ ಹಳ್ಳಿ ಹಳ್ಳಿಗೂ ನಲ್ಲ ಸೇವೆ ಕೊಡ್ಕೊಂಡು ಉದ್ದೇಶ ಬೆಚ್ಚಂಡು ಗ್ರಾಮ ಒನ್ ಯೋಜನೆ ಜಾರಿಗೆ ಕೊಂಡು ಬಂದಿತು. ಸರ್ಕಾರ ಹತ್ರ ಸೇವಾ ಸಿಂಧು ಯೋಜನೆ ನಡಿಲು ಸುಮಾರು 780 ಓರ ನಾಗರಿಕ ಸೇವೆ ಪಡೆದವಕ್ಕೆ ಗ್ರಾಮ ಒನ್ ಕೇಂದ್ರದ ಅರ್ಜಿ ಇಡ್ತವದುಂಡು. ಚೌವಾಚನ ಬುಟ್ಟಿತು ವಾರತ್ರ ಎಲ್ಲಾ ದಿನದ ಪಲಕ 8 28 ಗಂಟೆಗೆ ತನೇ ಕೇಂದ್ರ ಕಾರ್ಯನಿಸುವ. ಜಿಲ್ಲೆಯಲ್ಲಿ ಇಕ್ಕಾಕಲೆ 68 ಗ್ರಾಮ ಪಂಚಾಯತಿಲಿ ಗ್ರಾಮ ಒನ್ ಯೋಜನೆ ಶುರು ಮಾಡಿತು. ಉಳಿಂಜ 36 ಗ್ರಾಮ ಪಂಚಾಯತಿಲಿ ಸಮಗ್ರ ನಾಗರಿಕ ಸೇವಾ ಕೇಂದ್ರ ಗ್ರಾಮ ಒನ್ ಶುರು ಮಾಡುವಕ್ಕೆ ಇರಾದೆಯುಳ್ಳ ಫ್ರಾಂಚೈಸಿಗಳೊಂದು ಅರ್ಜಿ ಹಾಕಿತು. ಇದೇ 18 ಮಧ್ಯಾಹ್ನ 3:30 ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷಗಳನ್ನು ಜಿಲ್ಲಾಧಿಕಾರಿಯ ಕೊರವಕಾರಿಕೆಯಲ್ಲಿ ತಂಡ ಕಚೇರಿಯ ಸಭಾಬಾಡಿಯಲ್ಲಿ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆ ಪಿಂಜ 24 ಕೊಡಗು ಜಿಲ್ಲಾ ರಸ್ತೆ ಸುರಕ್ಷತಾ ಸಮಿತಿ ಸಭೆ ನಡಪ. ಈ ಸಭೆಯಲ್ಲಿ ಪ್ರಾಧಿಕಾರದ ಸದಸ್ಯಗಳನ್ನು ಜಿಲ್ಲಾ ಪೊಲೀಸ್ ಅಧೀಕ್ಷಕ ಕೂಡಿಯಾಡುವ ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಾರ್ಯದರ್ಶಿ ಅರಿಚಿಟ್ಟಿತು. ಕೈಗಾರಿಕಾ ಪಿಂಜ ವಾಣಿಜ್ಯ ಇಲಾಖೆ ರಾಧನೆಯಲ್ಲಿ ಈ ತಿಂಗಳ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಸಭಾಬಾಡಿಯಲ್ಲಿ ಓರ್ ದಿನ ಹತ್ರ ಉದ್ಯಮಶೀಲತ್ರ ಅರಿವು ಕಾರ್ಯಕ್ರಮ ಏರ್ಪಾಡು ಮಾಡುವ. ಈ ಕಾರ್ಯಕ್ರಮದ ಕೈಗಾರಿಕಾ ಘಟಕತ್ನ ಶುರು ಮಾಡುವಕ್ಕೆ ಕೇಂದ್ರ ರಾಜ್ಯ ಸರ್ಕಾರತ್ರ ಯೋಜನೆ ಬ್ಯಾಂಕ್ ಇಂಜ ಕಿಟ್ಟುವ ಸಾಲ ಸೌಲಭ್ಯ ಕೂಡನಿಕೆ ಫಲತರತ್ರ ಯೋಜನೆ ರೀದ ಅರಿವಿಕೆ ಪಿಂಜ ಮಾಹಿತಿ ಕೊಡಪ. ಆನಗುಂಡು ಕೈಗಾರಿಕಾ ಸೇವಾ ಘಟಕತ್ನ ಶುರು ಮಾಡುವಕ್ಕೆ ಇರಾದೆಯುಳ್ಳ ಅಭ್ಯರ್ಥಿಯ ಈ ಕಾರ್ಯಕ್ರಮದ ಕೂಡಿಯಾಡಲು ಅರ್ಜಿ ಇಡುವಕ್ಕೆ ಇದೇ 19 ಆಖೀರಿ ನಾಳಾಯಿತುಂಡು. ಇವರ ಮಾಹಿತಿನ ಸಂಬಂಧಪಟ್ಟ ಕಚೇರಿಯಲ್ಲಿ ಅರ್ಜವಲೊಂದು ಇಲಾಖೆಯ ನಿರ್ದೇಶಕ ಅರಿಚಿಟ್ಟಿತು. ಏರ ಪಟ್ಟಾಳಕಾರ ಉಳ್ಳ ಕೊಡಗಲು ಮಾಜಿ ಪಟ್ಟಾಳಕಾರಕ್ಕೆ ಕಿಟ್ಟಂಡಿಯನ್ನು ಸೌಲಭ್ಯ ಕಿಟ್ಟತೆ ತೊಂದರೆ ಆಯ್ನುಂಡು ಅಖಿಲ ಮಾಜಿ ಪಟ್ಟಾಳಕಾರರ ಸಂಘ ಕೊಡಗು ಘಟಕ ಎಣ್ಣಿತು. ಸುದ್ದಿಗೋಷ್ಠಿಯಲ್ಲಿ ತಕ್ಪರ್ನ ಘಟಕದ ಅಧ್ಯಕ್ಷ ಕೊಡಗಲು ಸುಮಾರು ದಂಡಾಯರ ಕುಂಜಿ ಏರ ಮಾಜಿ ಸೈನಿಕಂಗ ಜಾಗ ಕಾಯ್ತಾ ಅರ್ಜಿ ಇಟ್ಟಿತು. ಆಚೆಂಗಿ ಕೈಂಜ ದಂಡಾಯರ ಇಸುವಿಂಜ ದಂಡಾಯರ ತಿರುತ್ತೊಂದಂಗೆತ್ತನೆ ಬೆರಿ 8 ಮಾಜಿ ಪಟ್ಟಾಳಕಾರಕ್ಕೆ ಮಾತ್ರ ಜಾಗ ಮಂಜೂರಾಯಿತು. ಅರ್ಜಿ ಇಟ್ಟ ಇಂಕ ನಗರತ್ತು 30-40 ಸೈಟ್ ಪಿಂಜ ಗ್ರಾಮತ್ತು 60-40 ಸೈಟ್ ಕೊಡ್ಕೊಂಡು ಜಿಲ್ಲೆಯಲ್ಲಿ ಸುಮಾರು ಮಾಜಿ ಪಟ್ಟಾಳಕಾರ ಕಾಫಿ ಏಲಕ್ಕಿ ಕಿತ್ತುಳಿ ಬಂದಂಡು ಅಕ್ರಮ ಸಕ್ರಮ ತಡೆಯಲು ಅರ್ಜಿ ಇಟ್ಟಿತು. ಕಚೇರಿಗೆ ತಿರಿಕಳಚತೆಯ ಪ್ರಯೋಜನ ಆಯ್ತಿಲ್ಲ. ಮಾಜಿ ಪಟ್ಟಾಳಕಾರರ ಸಮಸ್ಯೆಗೆ ಒತ್ತ ಕ್ರಮ ಹೊಡ್ತೋಣ ಅಂದ್ರೆ ಜಿಲ್ಲಾಡಳಿತದಿಂದ ಅವು ಒತ್ತಾಯ ಮಾಡಿಸಿ ಇಲ್ಲಿಗೆ ಬೈಟೈತ್ರ. ಸುದ್ದಿ ಸಮಾಚಾರ ತಂದತ್ತು. ಸುದ್ದಿ ಸಮಾಚಾರ ಕೇಳಿದ್ರಿ ಪ್ರಾಯೋಜಕರು ಕ್ವಿಕರ್ ಬಜಾರ್ ಮಡಿಕೇರಿ ನಾಪೋಕ್ಲು. ಸುದ್ದಿ ಜೊಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಕಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 0827220018. ಸುದ್ದಿ ಜೊಂಪೆ ಓದ್ತಾ ಇರೋ ಪುದಿಯ ನೆರವನ ಸ್ವಾತಿ ರಿಷಿತ್. ಜೊಂಪೆನ ವಿವರ. ಉಚ್ಚ ನ್ಯಾಯಾಲಯದ ಮಧ್ಯಂತರ ಆದೇಶದಂಗೆ ನಾಳೆಯಿಂದ 9 ಮತ್ತು 10ನೇ ಕ್ಲಾಸ್ ಶುರು ಮಾಡುವ ಸಂಬಂಧ ನಿನ್ನೆ ಧಾರ್ಮಿಕ ಮುಖಂಡರು, ಸಂಘ ಸಂಸ್ಥೆಗಳ ಮುಖ್ಯಸ್ಥರು, ಶಾಲಾ ಕಾಲೇಜು ಮುಖ್ಯೋಪಾಧ್ಯಾಯರು ಹಂಗೆ ಅಧಿಕಾರಿಗ ಸೇರಿದಂಗೆ ಸಂಬಂಧಪಟ್ಟ ಇಲಾಖೆಯೊಟ್ಟಿಗೆ ಜಿಲ್ಲಾಧಿಕಾರಿಗಳ ಸಮ್ಮುಖದಲ್ಲಿ ಸಭೆ ನಡೆಯಿತು. ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಕುಮಾರ್ ಅವರು ಮಾತಾಡಿ, ಉಚ್ಚ ನ್ಯಾಯಾಲಯದ ಆದೇಶದಂಗೆ ನಾಳೆಯಿಂದ 9 ಮತ್ತು 10 ಕ್ಲಾಸ್ ಸುರಾದೆ. ಈ ಆದೇಶನ ಎಲ್ಲವೂ ಪಾಲನೆ ಮಾಡೋಕ್ಕೂ, ಪಾಲಿಸದೇ ಇದ್ದರೆ ಕಠಿಣ ಕ್ರಮ ತಗೊಂಡವೆತ್ತ ಸೂಚನೆ ಕೊಟ್ಟು, ಹಂಗೆ 3 ದಿನಗಳ ಮೇಲೆ ಕಾಲೇಜುಗಳನ್ನ ಶುರು ಮಾಡುವೆ. ಕ್ಲಾಸ್ ಒಳಗೆ ಸ್ಯಾಫ್ರಾನ್, ಸ್ಕಾರ್ಫ್, ಹಿಜಾಬ್, ಶಾಲು, ಧಾರ್ಮಿಕ ಧ್ವಜ ಇದ್ಯಾವುದನ್ನ ಹಾಕುವಂಗಿಲ್ಲ. ಮುಂದಿನ ಆದೇಶ ಬರೋ ಮುಟ್ಟ ಇದನ್ನು ಪಾಲಿಸಿಕೊಂಡು ಹೋಗುವಂಗೆ ನ್ಯಾಯಾಲಯ ಆದೇಶ ಕೊಟ್ಟಿತು. ತಾಲೂಕು ಒಕ್ಕಲಿಗರ ಸಂಘದ ಆಶ್ರಯದಲ್ಲಿ ನಡೆಯುತ್ತಿರುವ ವಿಶ್ವಮಾನವ ಕುವೆಂಪು ವಿದ್ಯಾಸಂಸ್ಥೆ ಆವರಣದಲ್ಲಿ ವಿದ್ಯಾರ್ಥಿ ವಸತಿ ನಿಲಯ ಸ್ಥಾಪನೆಗೆ ರಾಜ್ಯ ಸಂಘದ ಎಲ್ಲ ರೀತಿಯ ಸಹಕಾರ ಕೊಟ್ಟವೆತ್ತ ಕರ್ನಾಟಕ ರಾಜ್ಯ ಒಕ್ಕಲಿಗರ ಸಂಘದ ಅಧ್ಯಕ್ಷ ಮತ್ತೆ ಶ್ರವಣಬೆಳಗೊಳ ಕ್ಷೇತ್ರದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಭರವಸೆ ಕೊಟ್ಟು, ಇವು ಸೋಮರ್ಪೇಟೆ ವಿಶ್ವಮಾನವ ಕುವೆಂಪು ಶಾಲೆಯಲ್ಲಿ ಏರ್ಪಾಟು ಮಾಡಿದ್ದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಿದ್ದು. ಹಂಗೆ ಸೋಮರ್ಪೇಟೆ ಭಾಗಲಿರುವ ಗ್ರಾಮೀಣ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ವಸತಿ ನಿಲಯ ಕಟ್ಟುವ ಬೇಡಿಕೆನ ಆದ್ಯತೆ ಮೇರೆ ಗಮನಕ್ಕೆ ತಗೊಂಡು ರಾಜ್ಯ ಸಂಘದ ಎಲ್ಲಾ ರೀತಿಯ ಸಹಕಾರ ಕೊಟ್ಟವೆತ್ತ ಭರವಸೆ ನೀಡಿದ್ದು. ಪೊನ್ನಂಪೇಟೆ ತಾಲೂಕಿನ ಬಾಡಗಕೇರಿ ಗ್ರಾಮದ ಶ್ರೀ ಮೃತ್ಯುಂಜಯ ದೇವಾಲಯದ ವಾರ್ಷಿಕೋತ್ಸವ ಇಂದಿಂದ ಇದೇ ತಾರೀಕು 24 ಮುಟ್ಟ ನಡೆದಿದೆ. ದೇಶದ ಪ್ರಗತಿ ದೃಷ್ಟಿಯಿಂದ ಕೇಂದ್ರ ಸರ್ಕಾರ ಒಳ್ಳೆ ಬಜೆಟ್ನ ಮಂಡಿಸಿದ್ದು, ರಾಜ್ಯದ ಬಜೆಟ್ಲಿ ಕೊಡಗು ಜಿಲ್ಲೆಗೆ ಪ್ಯಾಕೇಜ್ ನೀಡುವಂಗೆ ಮುಖ್ಯಮಂತ್ರಿಗಳಿಗೆ ಈಗಾಗಲೇ ಮನವಿ ಕೊಟ್ಟಳೋತ ವಿರಾಜಪೇಟೆ ಕ್ಷೇತ್ರ ಶಾಸಕರಾದ ಕೆಜಿ ಬೋಪಯ್ಯನವರು ತಿಳಿಸಿದಳು. ಮಡಿಕೇರಿ ಪಾಟನ ಸುದ್ದಿಗೋಷ್ಠಿಯಲ್ಲಿ ನಿನ್ನೆ ಮಾತಾಡಿದ ಇವು, ಕೇಂದ್ರದ ದೊಡ್ಡ ಗಾತ್ರದ ಬಜೆಟ್ ಮಂಡನೆ ಮಾಡಿದ್ದು, ರಾಜ್ಯ ಬಜೆಟ್ಲಿ ಕೊಡಗಿಗೆ ಪ್ಯಾಕೇಜ್ ಸಿಗುವ ನಿರೀಕ್ಷೆ ಉಂಟು. ಕ್ರೀಡಾ ವಿಶ್ವವಿದ್ಯಾನಿಲಯ, ಕೊಡವ ಅಭಿವೃದ್ಧಿ ನಿಗಮ, ಹೈಟೆಕ್ ಆಸ್ಪತ್ರೆ, ಹೊಸ ತಾಲೂಕಿಗೆ ಮಿನಿ ವಿಧಾನಸೌಧ, ರೈಲ್ವೆ ಸಂಪರ್ಕ ಯೋಜನೆ ರೂಪಿಸೋಕ್ಕೂ, ಹಂಗೆ ಕಾಪಿಗೆ 10 HP ಪುಕ್ಸಟೆ ವಿದ್ಯುತ್ ನೀಡೋಕ್ಕೂತ ಮನವಿ ಕೊಟ್ಟಳೋತ ತಿಳಿಸಿದರು. ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧ್ಯಕ್ಷರಾದ ಜಿಲ್ಲಾಧಿಕಾರಿ ಡಾಕ್ಟರ್ ಬಿಸಿ ಸತೀಶ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಕಚೇರಿ ಸಭಾಭವನದಲ್ಲಿ ಇದೇ ತಿಂಗಳ ತಾರೀಕು 18 ಮಧ್ಯಾಹ್ನ 3:30 ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಸಭೆ ಮತ್ತೆ ಅಂದೇ ಹಿಂಬತ್ತು 4:30 ಕೊಡಗು ಜಿಲ್ಲಾ ರಸ್ತೆ ಸುರಕ್ಷಾ ಸಮಿತಿ ಸಭೆ ನಡೆದಿದೆ. ಈ ಹೊತ್ತಲ್ಲಿ ಪ್ರಾಧಿಕಾರದ ಸದಸ್ಯರಾದ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಭಾಗವಹಿಸುವೆತ ಪ್ರಾದೇಶಿಕ ಸಾರಿಗೆ ಪ್ರಾಧಿಕಾರದ ಅಧಿಕಾರಿ ಮತ್ತು ಕಾರ್ಯದರ್ಶಿ ತಿಳಿಸಿದಳು. ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸಭೆ ಸಂಸದರಾದ ಪ್ರತಾಪ್ ಸಿಂಹ ಅವರ ಅಧ್ಯಕ್ಷತೆಯಲ್ಲಿ ನಾಳೆ ಹೊತ್ತಾರೆ 11 ಮಡಿಕೇರಿ ಪೇಟೆನ ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದಿದ್ದ ಜಿಲ್ಲಾ ಅಭಿವೃದ್ಧಿ ಸಮನ್ವಯ ಮತ್ತು ಉಸ್ತುವಾರಿ ಸಮಿತಿ ಸದಸ್ಯ ಕಾರ್ಯದರ್ಶಿ ಹಂಗೆ ಜಿಲ್ಲಾಧಿಕಾರಿಯವರು ತಿಳಿಸಿದಳು. ಕುಶಾಲನಗರ ತಾಲೂಕಿನ ಕೆದಕಲು ಗ್ರಾಮ ಪಂಚಾಯಿತಿ ಸ್ವಚ್ಛ ಸಂಕೀರ್ಣ ಘಟನೆ ಉದ್ಘಾಟನೆ ಆಗಿದ್ದು, ಈ ಘಟಕದ ಉದ್ಘಾಟನೆಯನ್ನು ಮಡಿಕೇರಿ ಕ್ಷೇತ್ರ ಶಾಸಕರಾದ ಎಂಪಿ ಅಪ್ಪಚ್ಚುರಂಜನವು ಮಾಡಿದ್ದು ಮತ್ತು ತ್ಯಾಜ್ಯ ವಿಲೇವಾರಿ ಕುರಿತು ಅಧಿಕಾರಿಗಳಿಂದ ಮಾಹಿತಿ ಪಡ್ಕೊಂಡು. ಭಾರತ ಸರ್ಕಾರದ ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ವ್ಯಾಪ್ತಿಗೆ ಒಳಪಡುವ ಬೇರೆ ಬೇರೆ ಇಲಾಖೆಗಳಲ್ಲಿ ಖಾಲಿ ಇರುವ ಕೆಳ ವಿಭಾಗದ ಕ್ಲರ್ಕ್, ಜೂನಿಯರ್ ಸೆಕ್ರೆಟರಿಯರ್, ಸಹಾಯಕ ಅಂಚೆ ಸಹಾಯಕ, ವಿಂಗಡಣೆ ಸಹಾಯಕ, ಡಾಟಾ ಎಂಟ್ರಿ ಆಪರೇಟರ್ ಚಾಕ್ರಿಗಳನ್ನ ತುಂಬಿಸಿ ಗಣಿಕೆ, ಉನ್ನತ ಮಾಧ್ಯಮಿಕ ಹಂತದ ಪರೀಕ್ಷೆ 2021 ನೇಮಕಾತಿ ಪರೀಕ್ಷೆಗೆ ಅರ್ಜಿ ಕರೆದಳು. ಅಭ್ಯರ್ಥಿಗ ಆನ್ಲೈನ್ಲಿ ಅರ್ಜಿ ಹಾಕಕ್ಕ ಅರ್ಜಿ ಹಾಕಿಕೆ ಆಕೆರೆ ದಿನ ಬರುವ ತಿಂಗಳ March 7 ಆಗಿಟ್ಟು. ಇಲ್ಲಿಗೆ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಸಮಯ 7 ಆಗಲಿದೆ. ಇನ್ನು ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ. ಆಕಾಶವಾಣಿ